भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಮೊದಲಿಗೆ ಗೇರು ಮತ್ತು ಕಾಳುಮೆಣಸು ಕೃಷಿ ಅನುಭವದ ಕುರಿತು ಪುತ್ತೂರು ತಾಲೂಕು ಮಾಡಾವು ಗ್ರಾಮದ ರಾಮಮೂರ್ತಿ ಮುರಗಜೆ ಅವರೊಂದಿಗೆ ನಡೆಸಿರುವ ಸಂದರ್ಶನವನ್ನು ಕೇಳೋಣ. ರಾಮಮೂರ್ತಿಯವರು ನಮಸ್ಕಾರ. ನಮಸ್ಕಾರ. ಗೇರು ಒಂದು ವಾಣಿಜ್ಯ ಬೆಳೆ ಅಂತ ಹೇಳ್ತೀವಿ, ಬಹುಶಃ ಎಲ್ಲೆಲ್ಲ ಗುಡ್ಡಗಾಡು ಪ್ರದೇಶ ಇದೆಯೋ ಅಥವಾ ಒಂದು ಬೇರೆ ಕೃಷಿಯನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲವೋ ಅಂಥ ಪ್ರದೇಶದಲ್ಲೆಲ್ಲ ಗೇರು ಕೃಷಿಯನ್ನು ವಾಣಿಜ್ಯ ಬೆಳೆಯಾಗಿ ಬೆಳಿಬೋದು ಅಂತ. ಇತ್ತೀಚಿನ ವರ್ಷಗಳಲ್ಲಿ ಅಂತೂ ಈ ಸಾಂದ್ರ ಬೇಸಾಯ ಪದ್ಧತಿ ಅಥವಾ ಹತ್ತಿರ ಹತ್ತಿರ ನಾಟಿ ಮಾಡಿಯೂ ಕೂಡ ಗೇರು ಕೃಷಿಯನ್ನು ಮಾಡಬಹುದು ಎನ್ನುವಂಥದ್ದು. ನೀವು ಈ ಗೇರು ಕೃಷಿಯಲ್ಲಿ ಎಷ್ಟು ವರ್ಷದಿಂದ ತೊಡಗಿಸಿಕೊಂಡಿದ್ದೀರಿ? 2001 ನಾನು ಗೇರು ಕೃಷಿಯನ್ನು ತೊಡಗಿಸಿಕೊಂಡಿದ್ದೇನೆ. ಆ ಸಮಯದಲ್ಲಿ ಅಡಿಕೆ ಸ್ವಲ್ಪ ಬೆಲೆ ಹಿಮ್ಮುಖವಾಗಿತ್ತು, ಹಾಗೆ ಬೇರೆ ಒಂದು ಉತ್ಪತ್ತಿಯ ಬಗ್ಗೆ ದಾರಿ ಹುಡುಕೋಣ ಅಂತ ಹೇಳಿ ಹಾಗೆ NRCCಯವರನ್ನು ಸಂಪರ್ಕಿಸಿ ಇದನ್ನು ಪ್ರಾರಂಭಿಸಿದ್ದು. ಕೃಷಿಯನ್ನು ಅಂದರೆ ಪುತ್ತೂರಿನಲ್ಲಿರುವಂತಹ ಗೇರು ಸಂಶೋಧನಾ ನಿರ್ದೇಶನಾಲಯ. ಈಗ 15-16 ವರ್ಷಗಳ ಒಂದು ಅನುಭವದ ಆಧಾರದಲ್ಲಿ ಹೇಳಿ, ಗೇರು ಕೃಷಿಗೆ ಎಂಥ ಮಣ್ಣು ಸೂಕ್ತ, ಯಾವ ಪ್ರದೇಶ ಒಳ್ಳೆಯದು ಅಂತೇಳಿ. ಗೇರು ಕೃಷಿಗೆ ಸಾಧಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಮಣ್ಣುಗಳು ಸೂಕ್ತ ಅಂತೇಳಿ ನನಗೆ ಅನಿಸಿಕೆ. ಯಾಕಂತೇಳಿದ್ರೆ ಬೇರೆ ಬೇರೆ ಕಡೆ ಗೇರು ತೋಟಗಳನ್ನು ನಾನು ಸಂದರ್ಶಿಸಿದ್ದೆ. ಕಲ್ಲು ಮಣ್ಣಿದ್ದಲ್ಲಿಯೂ ಅದು ಉತ್ಪತ್ತಿಗೆ ಅದರ ಬೆಳೆಗೆ ಏನು ತೊಂದರೆ ಆಗುವುದಿಲ್ಲ, ಅದರಲ್ಲಿಯೂ ಪ್ರಯೋಜನ ಉಂಟು. ಆದರೆ ನಾನು ಮಾಡಿದ್ದಲ್ಲೊಂದು ವಿಶೇಷ, ಒಂದು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿ ಅದರಲ್ಲಿ ಮಾಡಿಕೊಂಡಿದ್ದೆ. ಆ ಬಗ್ಗೆ ಆಮೇಲೆ ಮಾತನಾಡುವ. ಈಗ ಗೇರ್ನಲ್ಲಿ ಕೂಡ ಸಾಕಷ್ಟು ತಳಿಗಳು ಕೂಡ ಲಭ್ಯ ಇದೆ. ಆಮೇಲೆ ಬೀಜದಿಂದ ಅಭಿವೃದ್ಧಿಪಡಿಸಿರುವಂತಹ ಗಿಡಗಳನ್ನು ಕೆಲವರು ಬಳಕೆ ಮಾಡುವುದಿದೆ, ಕಸಿ ಗಿಡವನ್ನು ಬಳಕೆ ಮಾಡುವುದಿದೆ. ನಿಮ್ಮ ಒಂದು ಸಾಧನೆ ಏನು? ನಾನು ಗೇರು ಕೃಷಿಯನ್ನು ಪ್ರಾರಂಭ ಮಾಡುವಾಗ NRCC ಅವರ ಮಾರ್ಗದರ್ಶನದಲ್ಲಿ ಕಸಿ ಗಿಡವನ್ನು ತಂದೆ. ಪ್ರಾರಂಭದಲ್ಲಿ ಸಾಂದ್ರ ಕೃಷಿ ಬೇಸಾಯ ಪದ್ಧತಿಗೆ 4 x 6 m ಆ ಲೆಕ್ಕಾಚಾರದಲ್ಲಿ ನಟ್ಟದ್ದು. ಸಾಲಿನ ಸಾಲಿಗೆ 6 m ಗಿಡಕ್ಕೆ 4 m. ಇದು ಈ ಕ್ರಮದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಟ್ಟದ್ದು ಭಾಸ್ಕರ ತಳಿಯನ್ನು. ಆನಂತರ ನನಗೆ ಒಂದು 4 ಆಗುವಾಗ ಇದರಲ್ಲಿ ಉತ್ಪತ್ತಿಯನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪಡೆಯುವ ಕಾರಣ ಇನ್ನೂ ಸ್ವಲ್ಪ ವಿಸ್ತರಣೆ ಮಾಡುವಂತೇಳಿ ಮತ್ತು 1.5 ಜಾಗದಲ್ಲಿ ವಿಸ್ತರಣೆಯನ್ನು ಮಾಡಿಕೊಂಡೆ. ಅದರಲ್ಲಿ ಬೇರೆ ಬೇರೆ ವೆರೈಟಿಗಳನ್ನು ಮಾಡಿದೆ. ಅದರಲ್ಲಿ ಉಳ್ಳಾಲ 1, ಉಳ್ಳಾಲ 3, ಆಮೇಲೆ VRI 3 ಇದನ್ನು ಆ ಜಾಗದಲ್ಲಿ ಮಾಡಿದೆ. ಹಾಗಾಗಿ ಅದರೊಳಗಿನ ತಳಿಗಳ ಒಳಗೆ ವ್ಯತ್ಯಾಸವೋ ಅಥವಾ ಬೆಳೆಯ ಪ್ರಮಾಣವೋ ನನಗೆ ಸ್ಪಷ್ಟ ನಿರ್ದೇಶನ ಬಂದಿದೆ. ಆಮೇಲೆ ಈಗ ಪ್ರಾರಂಭದ ಹಂತದಲ್ಲಿ ಈಗಿರುವಂತಹ ಕಾಡುಗಳನ್ನೆಲ್ಲ ಕಡಿದು ಗೇರು ಕೃಷಿಯನ್ನು ಮಾಡುವಂತಹದ್ದು ಅಥವಾ ಅದರ ಜೊತೆ ಜೊತೆಗೆ ಏನಾದರೂ ಸ್ವಲ್ಪ ಸವರ್ಕೊಂಡು ಮಾಡೋದಕ್ಕೆ ಅವಕಾಶ ಇದೆಯಾ? ಅವಕಾಶ ದೊಡ್ಡ ದೊಡ್ಡ ಮರಗಳನ್ನು ಬಿಟ್ಟು ಅದು ಸೌದೆಗೆ ಉಪಯೋಗಿಸುವ ಹಾಗೆ ಅದು ಕೂಡ 3 ತೆಗಿಬೇಕಾಗ್ತದೆ. ಇಲ್ಲ ಇದ್ರೆ ಅದನ್ನು ತುಂಡರಿಸುವಾಗ ಗೇರು ಮರದ ಗೆಲ್ಲುಗಳಿಗೆ ತೊಂದರೆ ಆಗ್ತದೆ. ಹೌದು, ಅಂದ್ರೆ ನೆರಳು ಬರಬಾರ್ದು. ಸಾಧಾರಣ ಯಾವ ಮಣ್ಣಿನಲ್ಲಿಯೂ ಬೆಳೆಯುತ್ತದೆ, ಉತ್ಪತ್ತಿಯೂ ಕೊಡ್ತದೆ. ಈ ಮಳೆ ನೀರು ಇಂಗುವಂತಹದ್ದು ಮತ್ತು ಮಣ್ಣಿನ ಒಂದು ಸಂರಕ್ಷಣೆ ಮಾಡುವಂತಹದ್ದು ಈ ಗೇರು ತೋಟದಲ್ಲಿ ಹೇಗೆ? ಅದಕ್ಕೆ ಇಂಗು ಗುಂಡಿಯನ್ನು ನಾವು ಮಾಡಿದ್ದೇನೆ. ಪ್ರತಿ ಬುಡದಲ್ಲಿ ಉಂಟು. ಕೆಲವರಲ್ಲಿ 10-12 ಉದ್ದದ ತನಕವೂ ಮಾಡಿದೆ. ಆ ಒಂದು ಜಾಗವನ್ನು ಹೊಂದಿಕೊಂಡು ಸಾಧಾರಣ 1-1.5 ಆಳ ಹೀಗೆ ಇಂಗು ಗುಂಡಿಯನ್ನು ಮಾಡ್ತಾ ಇರೋದು. ಮತ್ತೆ ಗೇರು ನಿರ್ವಹಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಲಭ ಆಗುವುದು, ಉತ್ತರ ಭಾಗ ತಗ್ಗಿದ್ದಲ್ಲಿ ಅದು ಸ್ವಲ್ಪ ಪ್ರಮಾಣದಲ್ಲಿ ಅದರ ನಿರ್ವಹಣೆಗೆ ಸುಲಭ ಆಗ್ತದೆ. ಯಾಕೆ ಅದು? ಅದು ಅದರ ಬಿಸಿಲಿನ ಪ್ರಭಾವ ಕಡಿಮೆ. ಬಿಸಿಲು ಹೆಚ್ಚಿದ್ದಲ್ಲಿಯೂ ಬೆಳೆ ಹೆಚ್ಚು ಚೆನ್ನಾಗಿ ಬರ್ತದೆ, ಆದರೆ ಬೇರೆ ರೀತಿಯ ನ್ಯೂನತೆ ಬಿಸಿಲು ಹೆಚ್ಚಿದ್ದದಲ್ಲಿ ಉಂಟು, ಹೆಚ್ಚು ಬೀಳುವಲ್ಲಿ. ಹಾಗಾಗಿ ಇದು ಸ್ವಲ್ಪ ಮಟ್ಟಿಗೆ ಅನುಕೂಲ ನಮಗೆ, ಬೇರೆ ಉಪಬೆಳೆಗೋ ಮತ್ತೊಂದಕ್ಕೂ ಅನುಕೂಲ ಆಗ್ತದೆ. ಟೆಂಕ ಬಿಸಿಲು ಅಂತ ಹೇಳ್ತಾರಲ್ಲ, ಹಾಗೆ ಅದು ಇರಬಾರ್ದು. ಆಮೇಲೆ ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಆಗ್ಬೋದು ಅಥವಾ ನಂತರ ಆಗ್ಬೋದು, ಯಾವ ರೀತಿ ಒಂದು ಪೋಷಕಾಂಶ ಅಥವಾ ಒಂದು ಗೊಬ್ಬರವನ್ನು ಕೊಡಬೇಕಾಗ್ತದೆ? ನಾಟಿ ಮಾಡುವಂಥ ಹಂತದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಸಾಕಾಗ್ತದೆ. ಅದು ಮತ್ತೆ ಆ ಭೂಮಿಯ ಫಲವತ್ತತೆಯನ್ನು ಹೊಂದಿರುವಂಥದ್ದು. ಕಾಡು ಮಣ್ಣಿನಲ್ಲಿ ಸ್ವಲ್ಪ ಭಾಳ ಕಡಿಮೆ ಪೋಷಕಾಂಶಗಳು ಸಾಕಾಗ್ತದೆ. ನಂದು ಸ್ವಲ್ಪ ಕಾಡು ಮಣ್ಣು, ಸ್ವಲ್ಪ ಕಡಿಮೆ ಸಾಕಾಗಿತ್ತು. ಆದರೂ ಪೋಷಕಾಂಶವನ್ನು ಕೊಡ್ತಿದ್ದೆ. ಅವರು ವಿಜ್ಞಾನಿಗಳು ಅದನ್ನೇ ಕೊಡಿ ಅಂತ ನಮ್ಮ ಭೂಮಿಗೆ 2-3 ಪುತ್ತೂರಲ್ಲಿರುವ ಗೇರು ಸಂಶೋಧನಾಲಯದ ವಿಜ್ಞಾನಿಗಳು ಬರ್ತಿದ್ರು, ಮಾರ್ಗದರ್ಶನ ಕೊಡ್ತಿದ್ರು. ಯಾವ ರೀತಿ ಪೋಷಕಾಂಶ ಕೊಡೋದು ಅಂದರೆ? ಅದು NPK, ಪೊಟ್ಯಾಷಿಯಂ, ರಾಸಾಯನಿಕ ಗೊಬ್ಬರ. ಆಗ ಅದನ್ನೇ ಕೊಟ್ಟದ್ದು, ಈಗ ಅದನ್ನು ಕಡಿಮೆ ಮಾಡಿದ್ದೇನೆ. ಯಾಕೆ ಅದು? ಈಗ ಅದಕ್ಕಿಂತ ಹೆಚ್ಚು ಸ್ವಲ್ಪ ಖರ್ಚು ಕಡಿಮೆಯಲ್ಲಿ ಹೆಚ್ಚು ಫಲವತ್ತತೆ ಅದರಿಂದ ದೊರಕ್ತದೆ ಅಂತ ದೃಷ್ಟಿಯಿಂದ ಕೋಳಿ ಗೊಬ್ಬರ ಇತ್ಯಾದಿಗಳನ್ನು ಕೊಡ್ತೇನೆ. ವರ್ಷದ ಯಾವ ಸಮಯದಲ್ಲಿ ಕೊಡುವಂಥದ್ದು ಮತ್ತು ಕೊಡುವಂತಹ ವಿಧಾನ ಹೇಗೆ? ಕೋಳಿ ಗೊಬ್ಬರವನ್ನು ಕೊಡುವುದಿದ್ರೆ ಪ್ರಾರಂಭದಲ್ಲಿ ಕೊಡೋದು, ಜೂನ್ನಲ್ಲಿ ಒಂದು ಮಳೆ ಬಿದ್ದ ತಕ್ಷಣವನ್ನೇ ಕೊಡ್ತಾ ಇರೋದು. ಸ್ವಲ್ಪ ಅದು ನೀರಾಗಿಳಿದ ನಂತರ ಪೊಟ್ಯಾಶು ಮತ್ತು ರಾಕ್ ಫಾಸ್ಫೇಟ್ ಮತ್ತು ಬಾಕಿ ಅದನ್ನು ಕೋಳಿ ಗೊಬ್ಬರ ಕೊಡೋದಿಲ್ಲ ಅಂತಾದರೆ ಎನ್ ಪಿ ಕೆ ಕೊಡೋದು ಇದ್ದರೆ ಅದು ಮಣ್ಣಲ್ಲಿ ಸ್ವಲ್ಪ ಒಂದು ಆರು ಇಂಚು ಒಂದು ಫೀಟಿನವರೆಗೆ ಆಳ ಕಣಿಯನ್ನು ಮಾಡಿ ಅದಕ್ಕೆ ಪೋಷಕಾಂಶವನ್ನು ಹಾಕಿ ಮುಚ್ಚೋದು. ಬುಡದಿಂದ ಎಷ್ಟು ದೂರದಲ್ಲಿ ಇದು? ಬುಡದರಿಂದ 1.5 meter ದೂರದಲ್ಲಿ ಹಾಕ್ತೇನೆ. 1.5 meter ಹೌದು. ಈಗ ಮರ ದೊಡ್ಡದಾಗಿದೆ, ಎಲ್ಲ ಬೇರುಗಳು ತುಂಬಿದೆ. 1.5 meter ದೂರದಲ್ಲಿ ಇಂಗು ಗುಂಡಿ, ಆ ಇಂಗು ಗುಂಡಿಯಿಂದ ಮಣ್ಣನ್ನೆಲ್ಲ ತೆಗೆದು ಮೇಲ್ಬದಿಗೆ ಹಾಕೋದು. ಪುನಃ ಅದಕ್ಕೆ ಇದನ್ನು ಪೋಷಕಾಂಶವನ್ನು ಕೋಳಿ ಗೊಬ್ಬರ ಗೊಬ್ಬರಗಳನ್ನು ಕೊಡೋದು. ಮತ್ತೆ ಜನವರಿಯಲ್ಲಿ ಅದರ ಗುಡ್ಡದ ತರಗಲನ್ನೆಲ್ಲ ತೆಗೆದು ಬೀಜ ಹಾಕಲಿಕ್ಕೆ ಸ್ವಲ್ಪ ಕ್ಲೀನ್ ಮಾಡಬೇಕಾಗ್ತದೆ. ಆಗ ಅದರನ್ನೆಲ್ಲ ಕಸಕಡ್ಡಿಗಳನ್ನೆಲ್ಲ ಅದಕ್ಕೆ ಹಾಕಿ ಮುಚ್ಚಿ ಬಿಡೋದು. ಗೊಬ್ಬರವೂ ಆಗ್ತದೆ, ನೀರಿಂಗಿದ್ದು ಕೂಡ ಆಗ್ತದೆ. ಈ ತರಗಲಗಳನ್ನೆಲ್ಲ ಬೇಗ ಗೇರು ಹೆಕ್ಕಲಿಕ್ಕೆ ಬೀಜ ಹೆಕ್ಕಲಿಕ್ಕೆ ಅನುಕೂಲವೂ ಆಗ್ತದೆ. ಆಮೇಲೆ ಈಗ ಈ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಬಹುಶಃ ಪ್ರೂನಿಂಗ್ ಮಾಡುವಂಥದ್ದು ಅಥವಾ ಗಿಡವನ್ನು ಸವರುವಂಥದ್ದು ಇನ್ನೊಂದು ಪ್ರಮುಖವಾದ ಕೆಲಸ, ಈ ಬಗ್ಗೆ ಹೇಳಿ. ಅದರಲ್ಲಿ 2-3 ವಿಧದಲ್ಲಿ ಉಂಟು. ಕೆಲವು ತಳಿಗಳಿಗೆ ಬೇಕಾಗುವುದಿಲ್ಲ, ವಿಯ ರೈತರಿಗೆ ಬೇಡ. ಯಾಕಂದರೆ ಶುರುವಿನಲ್ಲಿ 1-2 ವರ್ಷ ಅದರ ಬ್ರೂನಿಂಗ್ ಮಾಡಿದರೆ ಮತ್ತೆ ಅದು ಎತ್ತರಕ್ಕೆ ಹೋಗುವುದೇ ಇಲ್ಲ. ಉಳ್ಳಾಲ ಒಂದು ಹಾಗೆ, ಅದರ ಸ್ವಭಾವ ಹಾಗೆ, ಅದಷ್ಟು ಎತ್ತರಕ್ಕೆ ಹೋಗುವುದಿಲ್ಲ. ಮತ್ತು ಉಳ್ಳಾಲ 3, ಆಮೇಲೆ ಭಾಸ್ಕರ, ಇದರ ಬೆಳವಣಿಗೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚುಂಟು. ಅದು ಕೂಡ ಒಂದು 8-10 ವರ್ಷದವರೆಗೆ ಮಾಡಿದ ನಂತರ ಮತ್ತು ಹೆಚ್ಚು ಬೆಳವಣಿಗೆ ಬರುವುದಿಲ್ಲ, ಎಲ್ಲ ಒಂದೇ ಲೆಕ್ಕ ಹೋಗ್ತದೆ. ಅದರ ಬೆಳವಣಿಗೆ ಹಂತದಲ್ಲಿ ನಿಲ್ತದೆ, ಅಗಲಕ್ಕೆ ಹೋಗ್ತದೆ. ಇಲ್ಲಿ ಏನು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ, ಯಾವುದರಿಂದ ಅಡಿಯನ ಗೆಲ್ಲಿಗೆ ನೆರಳಾಗ್ತದೋ ಅದನ್ನು ಮಾತ್ರ ಪ್ರೂನಿಂಗ್ ಮಾಡಿದರೆ ಸಾಕು. ಅದಕ್ಕೆ ಎಲ್ಲ ಭಾಗಕ್ಕೂ ಕೂಡ ಬಿಸಿಲು ಬೀಳುವ ಹಾಗೆ, ಬಿಸಿಲು ಬೀಳುವಾಗ ಮಾಡಿದರೆ ಸಾಕು. ಹಾಗಾಗಿ ಅದು ಅಗತ್ಯ ಬೀಳುವುದಿಲ್ಲ, ಕೆಲವು ಕಡೆಯಲ್ಲಿ ಬೀಳುವುದಿಲ್ಲ. ಅದು ನೇರವಾಗಿ ಅಂದರೆ ಪ್ರೂನಿಂಗ್ ಮಾಡುವುದಂದ್ರೆ ಯಾವ ಸಮಯದಲ್ಲಿ? ಅದು ಮೇ ಎಂಡ್, ಗೇರು ಬೀಜ ಮುಗಿದ ತಕ್ಷಣ ಮಾಡೋದು. ಅದು ಮಳೆ ಬರಬೇಕು ಅಂತ ಕಾಯುವ ಕ್ರಮ ಇಲ್ಲ, ಮಳೆ ಬಂದರೂ ಒಳ್ಳೆಯದು. ಸಾಧಾರಣವಾಗಿ ಭಾಸ್ಕರ ಮಳೆ ಬರ್ತದೆ, ಜೂನ್ ದಿನ ತನಕವೂ ಫಸಲು ದೊರಕ್ತದೆ. ಉಳ್ಳಾಲು 1 ಅಷ್ಟು ಬರುವುದಿಲ್ಲ, ಉಳ್ಳಾಲು 1 ಬರ್ತದೆ, ಉಳ್ಳಾಲು 3 ಬರುವುದಿಲ್ಲ. ಅಂದರೆ ಮಳೆಗಾಲ ಆರಂಭ ಆಗೋದಕ್ಕೆ ಮೊದಲೇ ಫಸಲೆಲ್ಲ ಮುಗಿಬೇಕು ಮುಗಿಬೇಕು, ಇಲ್ಲದಿದ್ರೆ ಗುಣಮಟ್ಟ ಹಾಳಾಗ್ತದೆ. ಗುಣಮಟ್ಟ ಹಾಳಾಗ್ತದೆ. ಅದು ಉಳ್ಳಾಲು 1 ಕಡೆಗೆ ಮೇಲೆ ಫಸಲು ಬರೋದು, ಉಳ್ಳಾಲು 3 ಬೇಗ ಬರ್ತದೆ. ಆಮೇಲೆ ಇನ್ನೆರಡು ಪ್ರಮುಖವಾದಂಥ ಸಮಸ್ಯೆಗಳು ಟೀ ಸೊಳ್ಳೆಗಳದ್ದು ಮತ್ತು ಕಾಂಡ ಕೊರಿಯುವಂಥ ಬಗ್ಗೆ ಹೇಳಿ. ಟೀ ಸೊಳ್ಳೆ ಮೋಡ ಇದ್ದ ವಾತಾವರಣ ಇದ್ದರೆ ಬರ್ತದೆ. ಅದು ಉಳ್ಳಲ 1, 3 ಅದು ಬೇಗ ಇಳುವರಿ ಕೊಡುವಂಥದ್ದು. ಹಾಗಾಗಿ ಅದಕ್ಕೆ ಟೀ ಸೊಳ್ಳೆ ಪ್ರಭಾವ ಜಾಸ್ತಿ. ಬಿಸಿಲಿನ ಇದು ಹೆಚ್ಚಿದ್ದಾಗಿ, ಉಷ್ಣಾಂಶ ಹೆಚ್ಚಿದ್ದಾಗಿ ಟೀ ಸೊಳ್ಳೆ ಪ್ರಭಾವ ಕಮ್ಮಿ. ಮತ್ತು ಟೀ ಸೊಳ್ಳೆಯನ್ನು ಎದುರಿಸುವ ಶಕ್ತಿ ಭಾಸ್ಕರ ತಳಿಗೆ ಉಂಟು. ಅದು ಯಾಕೆಂದರೆ ಭಾಸ್ಕರ ತಳಿ ಒಮ್ಮೆಲೆ ಎಲ್ಲ ಗುಂಚಿನಲ್ಲಿ ಹೂ ಹೋಗುವುದಿಲ್ಲ, ಒಂದೊಂದೇ ಗೆಲ್ಲಿನಲ್ಲಿ ಹೋಗುವಂಥದ್ದು. ಒಂದು ವೇಳೆ ಟೀ ಸೊಳ್ಳೆಯ ಪ್ರಭಾವ ಮೋಡ ಕವಿದ ವಾತಾವರಣ ಹೆಚ್ಚಿದ್ರೂ ಒಂದು ಗೆಲ್ಲಿನ ಬೆಳವಣಿಗೆ ಅಥವಾ ಇಳುವರಿಯ ಕಡಿಮೆ ಆಗ್ಬೋದು, ಎಲ್ಲದೂ ಆಗುವುದಿಲ್ಲ. ಉಳ್ಳಾಲ 3 ಒಮ್ಮೆಲೆ ಹೋಗುವಂಥದ್ದು. ಆಗ ಸೊಳ್ಳೆಯ ಪ್ರಭಾವ ಮೋಡ ಕವಿದ ವಾತಾವರಣ ಇದ್ದರೆ ಆಗ ಅಲ್ಲಿ ಹೆಚ್ಚಿನ ಪರಿಣಾಮ ಆಗ್ತದೆ. ಅಂದ್ರೆ ಈಗ ಮೋಡ ಕವಿದ ವಾತಾವರಣ ನೇರವಾಗಿ ಅದಕ್ಕೆ ಸಂಬಂಧ ಅಲ್ಲದಿದ್ರು ಕೂಡ ಕೀಟಗಳ ಒಂದು ವಂಶ ಅಭಿವೃದ್ಧಿಗೆ ಜಾಸ್ತಿ ಆಗ್ತದೆ. ಮತ್ತೆ ಆ ಸಮಯದಲ್ಲಿ ಆ ಗುಡ್ಡವನ್ನು ನಾವು ಕ್ಲೀನ್ ಮಾಡ್ತೇವೆ, ಕಸ ಕಡ್ಡಿಗಳನ್ನು, ಸಣ್ಣ ತರಗಳ ಇದು ಸೊಪ್ಪುಗಳನ್ನು, ಸಸ್ಯಗಳನ್ನು ಮಾಡ್ತೇವೆ. ಅದರಲ್ಲಿದ್ದಂತಹ ಟೀ ಸೊಳ್ಳೆಗಳು ಇದ್ರ ಮೇಲೆ ಬಂದು ಕುಳಿತುಕೊಳ್ಬೇಕಷ್ಟೇ ಅಲ್ಲ, ಅದು ಓಡಿ ಹೋಗುದಿಲ್ಲ ಹೆಚ್ಚು ದೂರ. ಹೌದು, ಅಷ್ಟೇ ತನ್ನಷ್ಟಕ್ಕೆ ಟೀ ಸೊಳ್ಳೆ ಜಾಸ್ತಿ ಆಗ್ಬೋದು. ಈ ಟೀ ಸೊಳ್ಳೆಯಿಂದಾಗಿ ಎಷ್ಟರ ಮಟ್ಟಿಗೆ ನಿಮಗೆ ಇಳುವರಿಯಲ್ಲಿ ಕುಂಠಿತ ಆಗ್ತದೆ? 50% ಇಳುವರಿಯಾಗಿ ಕುಂಠಿತ ಆದ್ದುಂಟು. ಉಂಟು. 1-2-3 ಹಿಂದೆ ನನಗೆ 50% ಉಳ್ಳಾಲು 3 ಇಲ್ಲ, ಉಳ್ಳಾಲು 1 ಬಂದಿದೆ. ಯಾಕಂದರೆ ಅದು ಕಡೆಗೆ ಆಗುವಂಥದ್ದು. ಭಾಸ್ಕರದಲ್ಲಿಯೂ ಬಂದಿದೆ, ಅದು ಒಮ್ಮೆಲೆ ಅದಕ್ಕೆ ಫಸಲು ಬರುವುದಿಲ್ಲ. ಹಾಗಾಗಿ ಅದು ಸ್ವಲ್ಪ ಒಳ್ಳೆಯದು. ಇದರ ಹತೋಟಿ ಅಥವಾ ನಿರ್ವಹಣೆ ಹೇಗೆ ಮಾಡ್ತೀವಿ? ನಿರ್ವಹಣೆ ಕೀಟನಾಶಕಗಳು, ಬೇರೆ ಯಾವುದು ನನಗೆ ಗೊತ್ತಾಗಲಿಲ್ಲ. ಏನು ಕೀಟನಾಶಕ? ಅದು ಮೊನೊಕ್ರೋಟೋಫಾಸ್ ಇದ್ದದಲ್ಲಿ ಹೈಯೆಸ್ಟ್. ಎಷ್ಟು ಪ್ರಮಾಣದಲ್ಲಿ ಅದು? ಅದು 100 150 ml. ಅವರಿದ್ದೆ ರೆಕಮೆಂಡೇಷನ್. ಹಾಗೆ ಮತ್ತೆ ಕಾಂಡ ಕೊರೆಯ ಹುಳ, ಅದಕ್ಕೆ ಒಬ್ಬೊಬ್ಬರು ವಿಜ್ಞಾನಿಗಳನ್ನೊಂದು ಹೇಳಲಿಕ್ಕೆ ಸಾಕು. ನನ್ನ ಅನುಭವದ ಪ್ರಕಾರ ಅದು ಬಿಸಿಲಿನ ಪ್ರಭಾವ ಹೆಚ್ಚಿರುವಲ್ಲಿ ಆ ಕೀಟಗಳ ಬಾಧೆ ಹೆಚ್ಚು. ನೇರವಾದಂತ ಬಿಸಿಲು ಕಾಂಡಕ್ಕೆ ಬೀಳುವಲ್ಲಿ ಅದು ಮಾರಾದಕ್ಕೆ ಉಪದ್ರ ಜಾಸ್ತಿ. ಮತ್ತೆ ಅದು ಯಾವಾಗಲೂ ಅಂತಿಮ ಹಂತ ಬಂದ ಮೇಲೆ ನಮಗೆ ಗೊತ್ತಾಗುವುದು. ಹಾಗಾಗಿ ಯಾವುದೇ ಅದಕ್ಕೆ ಕೀಟನಾಶಕಗಳನ್ನು ಸಿಂಪರಣೆ ಮಾಡಿ ಅದನ್ನು ಹತೋಟಿಗೆ ತರಲಿಕ್ಕೆ ಆಗುದಿಲ್ಲ. ಏನ್ ಮಾಡ್ತಾರೆ ಅದಕ್ಕೆ? ಅದಕ್ಕೆ ಅದು ಮತ್ತೊಂದು ವಿಶೇಷ ಏನಂತ ನಾನು ಕಂಡುಕೊಂಡದ್ದು, ಯಾವ ಮರಕ್ಕೆ ನಾನು ಉಳ್ಳಾಲ 3 ಮತ್ತೆ ಭಾಸ್ಕರ ಈ ತಳಿಗಳಿಗೆ ಒಳ್ಳೆ ಮೆಣಸಿನ ಬಳ್ಳಿಯನ್ನು ಬಿಟ್ಟಿದ್ದೇನೆ, ಕರಿಮೆಣಸಿನ ಬಳ್ಳಿ. ಅದು ಬಿಟ್ಟಲ್ಲಿ ಅದರ ಪ್ರಭಾವ ಕಮ್ಮಿ.

ಬಳಿಕ ಕತ್ತರಿಸಿ ಆಗ ಒಂದೊಂದು ಸ್ವಲ್ಪ ಸ್ವಲ್ಪ ಹೆಜ್ಜೆ ಹೊಡೆದು ಅಲ್ಲಿ ಒಂದೊಂದು ಕೋಡು ಮನಸ್ಸ ಆಗಿದೆ ಆಗಿರಲಿಲ್ಲ ಅಂತಲ್ಲ ಅಂತೂ ನೇರವಾಗಿ ಹೋದಲ್ಲಿ ಹೆಚ್ಚಾಗುವುದು ಇಲ್ಲದಲ್ಲಿ ಸ್ವಲ್ಪ ಕಮ್ಮಿ. ಅಂದ್ರೆ ಈಗ ಗೇರು ಮರದ ಕಾಂಡಕ್ಕೆ ಬಿಸಿಲು ಬೀಳಬಾರದು, ಆದರೆ ಕಾಳು ಮೆಣಸಿಗೆ ಬಿಸಿಲು ಬೇಕು ಬೇಕು ಬೇಕು ಸ್ವಲ್ಪ. ಒಂದು ಎರಡು ಹೊಂದಾಣಿಕೆ ಹೇಗಾಗ್ತದೆ ಅಂತ 5 feet ಇದ್ದ ಮೇಲೆ ಬಿಸಿಲು ಸಿಗ್ತದೆ, ಬಿಸಿಲು ಸಿಗ್ತದೆ. ಮತ್ತೆ ನಾವು ಪ್ರೂನಿಂಗ್ ಮಾಡುವ ಕಾರಣ ಅಲ್ಲಿ ಬಿಸಿಲು ಬರುವಂತ ಗೆಲ್ಲ ನೆರಳು ಕೊಡುವಂತ ಗೆಲ್ಲನ್ನು ಕತ್ತರಿಸಿದಾಗ ಇದಕ್ಕೆ ಬಿಸಿಲು ಸಾಕಾಗ್ತದೆ. ಮತ್ತೆ ನೆರಳಿನಲ್ಲಿ ಮೆಣಸಿನ ಕಾಳು ಸ್ವಲ್ಪ ಸಣ್ಣ, ಕಾಳು ಮೆಣಸಿನ ಕಾಳು ಸ್ವಲ್ಪ ಸಣ್ಣ, ಬಿಸಿಲಿನಲ್ಲಿ ಸ್ವಲ್ಪ ದೊಡ್ಡದು. ಮತ್ತೆ ಬೆಳವಣಿಗೆಯೂ ಹಾಗೆ ಒಂದು 15 ದಿವಸ ಹೆಚ್ಚು ಕಟಾವಿಗೆ ಬೇಕಾಗ್ತದೆ ಗೇರುಗುಡ್ಡದಲ್ಲಿ ತೋಟದಲ್ಲಿ ಬೇಕಾಗ್ತದೆ. ಆಮೇಲೆ ಈಗ ಈ ಕಾಂಡ ಕೊರೆಯುವ ಹುಳ ಅಂದ್ರೆ ಗೇರು ಮರದಲ್ಲಿ ಇದರ ಹತೋಟಿಗೆ ಈ ಕಾಳು ಮೆಣಸಿನ ಬಳ್ಳಿ ಒಂದು ಪರ್ಯಾಯ ಆಗ್ಬಹುದು, ಪರ್ಯಾಯ ಆಗಬಹುದು. ಅದೊಂದು ಪ್ರಯೋಜನಕಾರಿ, 100 to 100 ಹೇಳುವಷ್ಟು ನನಗೆ ಅನುಭವ ಸಾಲದು, ಆದರೂ ಅದು ಸ್ವಲ್ಪ ಮಟ್ಟಿಗೆ ಪರಿಣಾಮ ಉಂಟು ನಿರ್ದಿಷ್ಟವಾಗಿ ಹೇಳಬಹುದು. ಕಾಳು ಮೆಣಸಿನಲ್ಲಿ ಯಾವ ರೀತಿ ಇಳುವರಿ ಬರ್ತಾ ಇದೆ? ಕಾಳು ಮೆಣಸಿನಲ್ಲಿ ಸಾಧಾರಣವಾಗಿ 2 kilo, 1 kilo ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಒಣಗಿದ್ದು ಹಸಿ ಹಸಿ ಹಸಿ ಅಲ್ಲ, ಒಣಗಿದ್ದು ಒಣಗಿದ್ದು ಒಣಗಿದ್ದು ಹೌದು. ಅದು 3-4 kiloಗೆ 1 kilo ಬರುವುದು, ಕೆಲವುದರಲ್ಲಿ ತುಂಬ ಬರ್ತದೆ, ಕೆಲವುದರಲ್ಲಿ ಕಡಿಮೆ. ಅದು ಯಾವಾಗಲೂ ಒಂದು ಲೆಕ್ಕ ಬರುವುದಿಲ್ಲ. ಈ ವರ್ಷ ಬೆಳೆ ಕಡಿಮೆ, ಕಳೆದ ವರ್ಷ ಉತ್ತಮವಾದ ಬೆಳೆ ಇತ್ತು ಕಾಳು ಮೆಣಸಿನಲ್ಲಿ, ಅಡಿಕೆ ತೋಟದಲ್ಲಿಯೂ ಗೇರುಗುಡ್ಡದಲ್ಲಿ. ಈ ವರ್ಷ ತುಂಬ ಸ್ವಲ್ಪ ಕಡಿಮೆ, ಒಂದು 25% ಹೇಗೂ ಕಡಿಮೆ. ವರ್ಷ ಬಹುಶಃ ಆಲ್ಟರ್ನೇಟ್, ಒಂದು ವರ್ಷ ಜಾಸ್ತಿ ಇದ್ರೆ ಒಂದು ವರ್ಷ ಕಡಿಮೆ ಹಾಗೆ ಆಗಿರ್ಬೋದು. ಮಳೆಯೂ ಕೂಡ ಹೆಚ್ಚು ಕಮ್ಮಿ ಆಗ್ತದೆ. ಹೌದು, ಮತ್ತೆ ಅದಕ್ಕೆ ಬೋರ್ಡ್ ದ್ರಾವಣ ಸಿಂಪರಣೆ ಮಾಡಬೇಕಾಗ್ತದೆ ಮೆಣಸಿಗೆ ಬಳ್ಳಿಗೆ. ಅಂದ್ರೆ ಈ ಸೊರಗು ರೋಗ ಇದೆಯಾ ಅದರಲ್ಲಿ ಸಮಸ್ಯೆ? ಇಲ್ಲ ಇಲ್ಲ, ಅದು ಮುಂಜಾಗ್ರತವಾಗಿ ಕೊಳೆ ರೋಗವೂ ಬರ್ತದೆ. ಕಾಳು ಮೆಣಸಿಗೆ ಕೊಳೆ ರೋಗ, ಸೊಪ್ಪು ಕೊಳತು ಉದುರುವಂಥದ್ದು ಬರ್ತದೆ, ಅದಕ್ಕೂ ಇದು ಪ್ರಯೋಜನಕಾರಿ. ಮತ್ತೆ ಅದು ಕೆಮಿಕಲ್ನಾಗೆ ದೊಡ್ಡ ಒಂದು ಇಫೆಕ್ಟ್ ಇಲ್ಲ. ಆಮೇಲೆ ಈಗ ಗೇರು ಜೊತೆಗೆ ಕಾಳು ಮೆಣಸು ಬೆಳೆಯುವುದಲ್ಲದೆ ಪ್ರಾರಂಭಿಕ ವರ್ಷಗಳಲ್ಲಿ ಬೇರೆ ಏನಾದರೂ ಮಿಶ್ರ ಬೆಳೆ ಬೆಳೆದಿರಾ? ಬೇರೆ ಏನು ಮಿಶ್ರ ಬೆಳೆ ಬೆಳೆಯಲಿಲ್ಲ. ಇಲ್ಲ, ಅನಾನಸ್ ಆಗಲಿ ಏನಾದರೂ. ಹಾಗಾಗಿ ಕಾಳು ಮೆಣಸು ಬೆಳೆಯುವ ಕಾರಣ ಸಾಂದ್ರ ಕೃಷಿ ಪದ್ಧತಿ ಒಳ್ಳೇದು, ಯಾಕಂದ್ರೆ ನಡುವಿಗೆ ಒಂದು ಗೂಟದಾಗೆ ಸಿಗ್ತದೆ. ಎರಡನೇದು ಏನು ತಿಳಿದ್ರೆ, ಅಕ್ಕಪಕ್ಕದ ಗೇರು ಮರಗಳ ಗೆಲ್ಲಿಗೆ ಮರಕ್ಕೆ ನೆರಳಾಗುದಿದ್ರೆ ಇದನ್ನು ಗೂಟದಾಗೆ ಮಾತ್ರ ಬಿಟ್ಟು ಉಳಿದ ಗೆಲ್ಲನ್ನು ತೆಗಿಬಹುದು. ಅದಕ್ಕೆ ನೆರಳಾಗುದಿದ್ರೆ ಒಂದು ಬಿಟ್ಟು ಒಂದನ್ನು ಮರ ತೆಗಿಬಹುದು ತೆಗಿಬಹುದು. ಒಂದು ನಾವೇನಂತ ಗೆಲ್ಲು ಮಾತ್ರ ತೆಗೆಯುವುದು, ಅಲ್ಲಿ ಮೆಣಸು ಬಳ್ಳಿ ಉಂಟು. ಒಂದು ವೇಳೆ ಅಕಸ್ಮಾತ್ ಕಾಂಡ ಕೊರೆಯ ಹುಳದಿಂದ ಹತ್ತಿರದ ಮರಗಳು ಹೋದ್ರು ಈ ಮರವನ್ನು ಪುನಃ ಗೆಲ್ಲು ಹೋಗ್ತದೆ, ಅದು ಬಿಡಬಹುದು. ಹಾಗೆ ಸಾಂದ್ರ ಕೃಷಿ ಪದ್ಧತಿ ಗೇರು ತೋಟದಲ್ಲಿ ಒಳ್ಳೇದು. ಗೇರು ಮರದಲ್ಲಿ ಇಷ್ಟು ಮಟ್ಟಿಗೆ ಇಳುವರಿ ಬರ್ತದೆ? ಗೇರು ಮರದಲ್ಲಿ ಸಾಧಾರಣ ಒಂದು 7 kg, 8 kg ಸರಾಸರಿ ಬರ್ತದೆ ಒಂದು ಮರದಲ್ಲಿ ಬರ್ತದೆ. ಮತ್ತೆ ಅದು ಅಡಿಕೆ ತೋಟದಾಗೆ ಕೆಲವು ಬದಿ ಬದಿಗಳಲ್ಲಿ ಕೆಲವರಲ್ಲೆಲ್ಲ ಸಾಕಷ್ಟು ಇಳುವರಿ ಬರುವುದಿಲ್ಲ, ಕೆಲವು ಕಲ್ಲು ಪ್ರದೇಶದಲ್ಲಿ ಏನೋ ಕಾರಣದಿಂದ ಇರಬಹುದು. ಹೌದು, ಹಾಗೆ ಬರುವುದಿಲ್ಲ. ಈಗ ಒಂದು ಸಾರಿ ನೆಟ್ಟಂತಹ ಗಿಡ ಒಂದು 15-20 years ಉಳಿಬಹುದು ಅಥವಾ 10 years? 15 years ನನ್ನಲ್ಲೇ ಉಂಟು. 15 years ಇದೆ? ಹೌದು, ಏನು ತೊಂದರೆ ಆಗಲಿಲ್ಲ, ಸಾಂದ್ರ ಕೃಷಿ ಪದ್ಧತಿಯಲ್ಲಿ ಉಂಟು, ನಾನು ತೆಗೀಲೇ ಇಲ್ಲ. ಅಂದ್ರೆ ಈಗ ಪ್ರಾರಂಭಿಕ ವರ್ಷದಲ್ಲಿ ಮಾತ್ರ ನೀವು ಪ್ರೂನಿಂಗ್ ಮಾಡುವಂತದ್ದು ಅಥವಾ ಮುಂದಕ್ಕೂ ಕೂಡ ಮಾಡಬೇಕಾಗ್ತದೆ? ಮುಂದಕ್ಕೆ ಹೆಚ್ಚು ಬೇಕಾಗುವುದಿಲ್ಲ. ಒಂದು 2-3 years ನೆರಳಾಗುವ ಅಡಿಯ ಗಲ್ಲಿಗೆ ನೆರಳಾಗುವಲ್ಲಿದ್ದಲ್ಲಿ ನೆರಳು ಬೀಳ್ತದೆ ಅಂತಾದಲ್ಲಿ ಪ್ರೂನಿಂಗ್ ಮಾಡಬೇಕು. ಯಾವುದು ಕೂಡ ನೆಲಮಟ್ಟದಲ್ಲಿ ಇರಬಾರ್ದು. ನೆಲಮಟ್ಟದಿಂದ ತುಂಬಾ ಮೇಲೆ ಉಂಟು, ನಮ್ದು 5-6 feet ಮೇಲೆ ಸರ್ತ ನಡೆದುಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಅಂದರೆ ಗೇರು ಹೆಕ್ಕಲಿಕ್ಕೆ ತೊಂದರೆ ಆಗ್ತದೆ. ಹೌದು, ಒಳ್ಳೆಯದು ರಾಮಮೂರ್ತಿಯವರೇ. ಈ ಸಾಂದ್ರ ಪದ್ಧತಿಯಲ್ಲಿ ಗೇರು ಕೃಷಿಯನ್ನು ಮಾಡ್ತಾ ಇದ್ರೆ ಜೊತೆಗೆ ಗೇರು ಮರಗಳಿಗೆ ಈ ಕಾಳು ಮೆಣಸಿನ ಬಳ್ಳಿಯನ್ನು ಕೂಡ ಬಿಟ್ಟುಕೊಂಡು ಬಹುಶಃ ಇದೊಂದು ಹೊಸ ಪ್ರಯೋಗ ಅಂತ ಕಾಣ್ತದೆ. ಆ ಕಾಳು ಮೆಣಸಿನ ಮೂಲಕ ಈ ಒಂದು ಕಾಂಡ ಕೊರೆಯುವಂಥ ಹುಳವನ್ನು ಕೂಡ ನಿಭಾಯಿಸಬಹುದು, ತೋಟಿಗೆ ತರಬಹುದು ಅಂತ ಕಾಣ್ತದೆ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗೇರು ಮತ್ತು ಕಾಳು ಮೆಣಸು ಕೃಷಿ ಅನುಭವದ ಕುರಿತು ಪುತ್ತೂರು ತಾಲೂಕು ಮಾಡಾವು ಗ್ರಾಮದ ರಾಮಮೂರ್ತಿ ಮುರಗಜೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಕೇಳಿ ಕೃಷಿ ಮಾಹಿತಿ. ಜಾನುವಾರುಗಳಲ್ಲಿ ರಕ್ತಮೂತ್ರ ಕಾರಣ ಮತ್ತು ಪರಿಹಾರ. ಹಲವೊಂದು ಸತಿ ಜಾನುವಾರುಗಳ ಮೂತ್ರವನ್ನು ನೀವು ಗಮನಿಸಿ ನೋಡಿದರೆ ಕೆಂಪಾಗಿರಬಹುದು ಅಥವಾ ಕಾಫಿ ಡಿಕಾಕ್ಷನ್ ರೀತಿಯಲ್ಲಿ ಇರಬಹುದು. ಇದನ್ನು ಆಡು ಭಾಷೆಯಲ್ಲಿ ರಕ್ತಮೂತ್ರ ಎಂದು ಕರೆಯಲಾಗ್ತದೆ. ವೈಜ್ಞಾನಿಕವಾಗಿ ಇದನ್ನು ರಕ್ತ ಕಣಗಳು ಮೂತ್ರದಲ್ಲಿ ಬರ್ತಾ ಇದ್ದರೆ ಹೆಮೊಚೂರಿಯಾ ಎಂದು, ರಕ್ತ ಕಣಗಳು ಒಡೆದು ಹಿಮೋಗ್ಲೋಬಿನ್ ಅಂಶ ಮೂತ್ರದಲ್ಲಿ ಬರ್ತಾ ಇದ್ದರೆ ಅದನ್ನು ಹಿಮೋಗ್ಲೋಬಿನ್ಯೂರಿಯಾ ಎಂದು ಕರೆಯಲಾಗ್ತದೆ. ಹೆಮಚೂರಿಯಾದಲ್ಲಿ ಮೂತ್ರವು ಕಡು ಕೆಂಪು ಬಣ್ಣದಲ್ಲಿದ್ದರೆ ಹಿಮೋಗ್ಲೋಬಿನ್ಯೂರಿಯಾದಲ್ಲಿ ಮೂತ್ರವು ಕಾಫಿ ಬಣ್ಣ ಅಥವಾ ಕಡು ಕಂದು ಬಣ್ಣದಲ್ಲಿ ಇರ್ತದೆ. ಇವೆರಡಕ್ಕೂ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರ್ತದೆ. ಆಡು ಭಾಷೆಯಲ್ಲಿ ಎರಡಕ್ಕೂ ಕೂಡ ರಕ್ತಮೂತ್ರ ಎಂದು ಕರೆಯಲಾಗ್ತದೆ. ಹೆಮಚೂರಿಯಾ ಅಥವಾ ಮೂತ್ರದಲ್ಲಿ ರಕ್ತ ಕಣಗಳು ಬರುವುದಕ್ಕೆ ಹಲವಾರು ಕಾರಣಗಳಿದ್ದರೂ ಮೂತ್ರಜನಕಾಂಗಕ್ಕೆ ಧಕ್ಕೆಯುಂಟಾದಾಗ, ಮೂತ್ರನಾಳಗಳು ಒಡೆದು ಹೋದಾಗ, ಮೂತ್ರಕೋಶಗಳು ಸೋಂಕಿಗೆ ಒಳಗಾದಾಗ, ಮೂತ್ರಜನಕಾಂಗದ ಯಾವುದೇ ಭಾಗದಲ್ಲಿ ಮೂತ್ರ ಕಲ್ಲುಗಳು ಬೆಳೆದು ಅವು ಧಕ್ಕೆಯನ್ನು ಉಂಟು ಮಾಡಿದಾಗ ಮೂತ್ರದಲ್ಲಿ ಶುದ್ಧ ರಕ್ತ ಬರ್ತದೆ.

ವೇದ ಶಾಸ್ತ್ರಗಳ ಓದಿದರೇನು ಸಾಧನ ಕಿರು ನಿಧಾರ ಸಾರವೋ ಬಹು ಸಂಸಾರ ವಿಮೋಚಕ ಸಾರವೋ ಬಹು ಸಂಸಾರ ವಿಮೋಚಕ ಸಾರವೋ ಬಹು ಸಂಸಾರ ವಿಮೋಚಕ ಸೇರೋ ಶ್ರೀಹಯವರನ ಹರಿಯ ಭಜನೆ ಮಾಡೋ ನಿರಂತರ ಪ್ರಗತಿ ಕಿರು ನಿರ್ಧಾರ ಹರಿಯ ಭಜನೆ ಭಜನೆ ಹರಿಯ ಭಜನೆ ಭಜನೆ ಹರಿಯ ಭಜನೆ ಮಾಡೋ ಖಂಡೇನ ಗೋವಿಂದನ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಇನ್ನೊಂದು ಗೀತೆ ರಚನೆ ಪುರಂದರದಾಸರು. ಪಾಂಡವ ಪಕ್ಷ ಕೃಷ್ಣನ ಕಂಡೇನ ಗೋವಿಂದನ ಕೇಶವನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ ಕೇಶವನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ ಸಾಸಿರ ನಾಮದ ಶ್ರೀ ಋಷಿಕೇಶನ ಸಾಸಿರ ನಾಮದ ಶ್ರೀ ಋಷಿಕೇಶನ ಶೇಷಶಯನ ನಮ್ಮ ವಸುದೇವ ಸುತನ ಶೇಷಶಯನ ನಮ್ಮ ವಸುದೇವ ಸುತನ ಕಂಡೇನ ಗೋವಿಂದನ ಪುರುಷೋತ್ತಮ ನರಹರಿ ಶ್ರೀಕೃಷ್ಣನ ಪುರುಷೋತ್ತಮ ನರಹರಿ ಶ್ರೀಕೃಷ್ಣನ ಶರಣಾಗತ ಜನ ರಕ್ಷಕನ ಪುರುಷೋತ್ತಮ ನರಹರಿ ಶ್ರೀಕೃಷ್ಣನ ಶರಣಾಗತ ಜನ ರಕ್ಷಕನ ಕರುಣಾಕರನಮ್ಮ ಪುರಂದರ ವಿಠಲನ ಕರುಣಾಕರನಮ್ಮ ಪುರಂದರ ವಿಠಲನ ನೆರೆ ನಂಬಿದೆನೋ ಬೇಲೂರ ಚೆನ್ನಿಗನ ನೆರೆ ನಂಬಿದೆನೋ ಬೇಲೂರ ಚೆನ್ನಿಗನ ಕಂಡೇನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ. ಪುರಂದರದಾಸರ ಇನ್ನೊಂದು ರಚನೆ ಬೇವು ಬೆಲ್ಲದೊಳಿಡಲೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲಿರಿದೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲಿರಿದೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ ಸಟೆಯಲ್ಲಾಡುವ ಮನುಜರು ಸಂತತ ಸಟೆಯಲ್ಲಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ ಬೇವು ಬೆಲ್ಲ ದೊಳಿದರೇನು ಫಲ ಹಾರಿಗೆ ಹಾಲಿದರೇನು ಫಲ ಬೇವು ಬೆಲ್ಲ ದೊಳಿದರೇನು ಫಲ ಮಾತಾ ಪಿತರನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ ಮಾತಾ ಪಿತರನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ ಘಾತಕತನವನು ಬಿಡದೆ ನಿಂತರ ಘಾತಕತನವನು ಬಿಡದೆ ನಿಂತರ ಗೀತೆಯ ನೋದಿದರೇನು ಫಲ ಬೇವು ಬೆಲ್ಲ ದೊಳಿಡಲೇನು ಫಲ ಹಾವಿಗೆ ಹಾಲಿರದೇನು ಫಲ ಬೇವು ಬೆಲ್ಲ ದೊಳಿಡಲೇನು ಫಲ ಗಂಗೆಯ ಸ್ನಾನವ ಮಾಡಿದರೇನು ಫಲ ಹೀನ ಗುಣಗಳು ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ ಬೆಲ್ಲ ದೊಳಿಡಲೇನು ಫಲ ಹಾರಿಗೆ ಹಾರಿರದೇನು ಫಲ ಬೇವು ಬೆಲ್ಲ ದೊಳಿಡಲೇನು ಫಲ ಪುರಂದರದಾಸರ ಇನ್ನೊಂದು ರಚನೆ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ಪದುಮನಾಭನಪಾದ ಪದುಮ ಮಧುಪವೆಂಬ ಮಧುಕರ ವೃತ್ತಿ ಎನ್ನದು ಕಾಲಿಗೆ ಗೆಜ್ಜೆ ಕಟ್ಟಿ ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಆಲಾಪಿಸುತ್ತ ಬಲು ಒಲಗ ಮಾಡುವಂಥ ಆಲಾಪಿಸುತ್ತ ಬಲು ಒಲಗ ಮಾಡುವಂಥ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ರಂಗನಾಥನ ಗುಣ ರಂಗನಾಥನ ಗುಣ ಹಿಂಗದೆ ಪಾಡುತ್ತ ರಂಗನಾಥನ ಗುಣ ಹಿಂಗದೆ ಪಾಡುತ್ತ ಶೃಂಗಾರ ನೋಡುತ್ತ ಕಂಗಳ ಆನಂದವೆಂಬ ಶೃಂಗಾರ ನೋಡುತ್ತ ಕಂಗಳ ಆನಂದವೆಂಬ ಮಧುಕರ ವೃತ್ತಿ ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ಇಂದಿರಾಪತಿ ಪುರಂದರ ಬಿಟ್ಟು